ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನ ಸಂಪರ್ಕಿಸಿ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈ ಕೊಂತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಗೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇದ್ದೇ ಭೇಟಿ ನೀಡಿ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕೋಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಸಮಗ್ರ ಕೃಷಿಯಿಂದ ಆಗುವ ಅನುಕೂಲಗಳ ಕುರಿತು. ದಾವಣಗೆರೆ ತಾಲೂಕು ಓಬಜ್ಜಿಹಳ್ಳಿಯ ರೈತ ಮಹಿಳೆ ರೇಖಾ ಎಸ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಓಬಜ್ಜಿಹಳ್ಳಿಯ ರೈತ ಮಹಿಳೆಯಾದಂತಹ ರೇಖಾ ಎಸ್ ಕುಮಾರ್ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರೇಖಾ ಅವರೇ. ನಮಸ್ತೆ ಸರ್. ರೇಖಾ ಅವರೇ, ಹೇಳಿ, ಈ ಒಂದು ಸಮಗ್ರ ಕೃಷಿ ಅಂತಂದರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ಕೊಂತ ಬರ್ತಾ ಇದ್ದೀರಾ? ಈಗ ಸುಮಾರು 5-6 ವರ್ಷದಿಂದ ನಾವು ಸಮಗ್ರ ಕೃಷಿಯನ್ನು ಮಾಡ್ತಾ ಬರ್ತಾ ಇದ್ದೀವಿ ಸರ್. ಹೈನುಗಾರಿಕೆ ಪ್ಲಸ್ ತೋಟಗಾರಿಕೆ ಬೆಳೆ ಎರಡನ್ನೂ ನಮಗೆ ಹೈನುಗಾರಿಕೆಯಿಂದ ತೋಟಗಾರಿಕೆ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ನಮಗೆ ಉತ್ತಮವಾದ ಸಾವಯವ ಗೊಬ್ಬರ ಸಿಗುತ್ತೆ, ಗೊಬ್ಬರದಿಂದ ನಮಗೆ ತೋಟಗಾರಿಕೆ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಸರ್. ಹಾಗಾಗಿ ನಮಗೆ ಸಮಗ್ರ ಕೃಷಿ ನಾವು ಮಾಡೋದಕ್ಕೆ ಭಾಳ ಉತ್ತೇಜನ ಸಿಕ್ಕಿದೆ. ಒಟ್ಟಾರೆ ನಿಮಗೆ ಎಷ್ಟೆಕರೆ ಕೃಷಿ ಭೂಮಿ ಇದೆ? 6 ಎಕರೆ ಕೃಷಿ ಭೂಮಿ ಇದೆ ಸರ್ ನಮ್ಮಲ್ಲಿ. ನೀರಾವರಿ ಅಂದರೆ ಕಡೆ ಹಂತ ಆಗುತ್ತೆ, ಚಾನಲ್ಲಿಂದ ಸಿಗಲ್ಲ, ಬೋರ್ವೆಲ್ಲಿಂದನೇ ಮಾಡ್ಕೊತಾ ಇದ್ದೀವಿ ನಾವೆಲ್ಲ. ಈಗ ನೀವು ಕೃಷಿ ಬದುಕು ಅಂತಂದ್ರೆ ಎಷ್ಟನೇ ವರ್ಷದಿಂದ, ಅಂದ್ರೆ ಎಷ್ಟನೇ ವಯಸ್ಸಿನಿಂದ ಈ ಕೃಷಿಯಲ್ಲಿ ಹೆಚ್ಚು ಆಸಕ್ತಿ ಕೊಟ್ಟು ಮಾಡ್ತಾ ಇದ್ದೀರಾ? ಕೃಷಿ ಅಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ತವ್ರ ಮನೆಯಲ್ಲೆಲ್ಲ ಆಕಳು ಇದನ್ನ ಹೈನುಗಾರಿಕೆ ನೋಡಿದ್ವಿ. ಇಲ್ಲಿ ಬಂದಮೇಲೆ ನಮ್ಮನೆಯವರು ಮತ್ತು ಮನೆಯವ್ರ ಸಹಕಾರ, ಅವ್ರಿಗೆ ಇಂಟ್ರೆಸ್ಟ್ ಭಾಳ ಇರೋದ್ರಿಂದ ಹೈನುಗಾರಿಕೆ ಕಡೆ ತಿರುಗಿದ್ವಿ. ಈಗ ನಾವು ಸುಮಾರು 3-4 ವರ್ಷದಿಂದ ನಾವು ಹೈನುಗಾರಿಕೆ ತೋಟಗಾರಿಕೆ ಎರಡನ್ನೂ ಮಾಡಿಸ್ತಾ ಇದ್ದೀವಿ ಸರ್. ಅಲ್ಲಿ ಈಗ ಸಾಕಷ್ಟು ಜಮೀನು ಇದೆ, ಸಾಕಷ್ಟು ವಿವಿಧವಾದಂಥ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಜೊತೆಗೆ ಹೈನುಗಾರಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ನಾವು ಮೇನ್ ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು. ಹೈನುಗಾರಿಕೆಯಿಂದನೇ ನಾವು ಈಗ ಗೊಬ್ಬರ ಅಂತಂದರೆ ಗೊಬ್ಬರಗಳು, ಪೆಸ್ಟಿಸೈಡ್ಸ್ ಇವನ್ನೆಲ್ಲ ಮಾಡೋದ್ರಿಂದ ಭಾಳ ಹಾನಿಕಾರಕ ಆಗುತ್ತೆ ಅಂತೇಳಿ ಸಾವಯವ ಆರ್ಗ್ಯಾನಿಕ್ ಮಾಡಬೇಕು ಅಂತ ಹೇಳಿ ನಾವು ಅದಕ್ಕೆ ಹೈನುಗಾರಿಕೆಯಿಂದ ನಮಗೆ ಗೊಬ್ಬರ ಸಿಗೋದ್ರಿಂದ ಜೀವಾಮೃತ ಆಗಲಿ ನಮ್ಮ ಅದರಿಂದ ಅದು ಬೆಳೆಗಳಿಗೆ ಸಿಂಪರಣೆ ಮಾಡೋದ್ರಿಂದ ನಮಗೆ ಉತ್ತಮವಾದ ಆರ್ಗ್ಯಾನಿಕ್ ಸಿಗುತ್ತೆ. ನಮಗೆ ಫ್ರೂಟ್ಸ್ ಆಗಲಿ, ಬಾಳೆ ಹಣ್ಣು, ಪೇರ್ಲ, ನಿಂಬೆ ಇದರಿಂದ ಎಲ್ಲ ನಮಗೆ ಆರ್ಗ್ಯಾನಿಕ್ ಸಾವಯವ ಪದ್ಧತಿಯಲ್ಲಿ ನಮಗೆ ಉತ್ತಮವಾದ ಬೆಳೆ ಸಿಗುತ್ತೆ. ಸಾಕಷ್ಟು ರಾಸಾಯನಿಕ ಗೊಬ್ಬರಗಳು ಇದ್ದಾವೆ, ಅಂಥದ್ರಲ್ಲೂ ರಾಸಾಯನಿಕ ಬಿಟ್ಟು ನಾವು ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರನ ಕೊಟ್ಟು ಹೈನುಗಾರಿಕೆ ಮಾಡಿ ಈ ಒಂದು ಆರ್ಗ್ಯಾನಿಕ್ ಕೃಷಿ ಮಾಡಬೇಕು ಅಂದರೆ ಸಾವಯವ ಕೃಷಿ ಮಾಡಬೇಕು ಅಂತ ಯಾಕೆ ಮನಸ್ಸು ಮಾಡಿದ್ರ? ಈಗೇನೆಂದ್ರು ಕೆಮಿಕಲ್ ಗೊಬ್ಬರ ಈಗ ನಾವು ತಿಂತಾ ಇರೋದು ಕೆಮಿಕಲ್ ಆಗಿರೋದ್ರಿಂದ ಮುಂಚೆಯಿಂದನೂ ನಾವು ಆಯುರ್ವೇದಿಕ್ ಕಡೆ ಭಾಳ ಇಂಟ್ರೆಸ್ಟ್ ಇತ್ತು. ನಾನು ಆಯುರ್ವೇದಿಕ್ ಕೋರ್ಸನ್ನು ಮಾಡಿಕೊಂಡಿದ್ದೆ. ಅದರಿಂದ ನಮ್ಮ ದೇಹಕ್ಕೆ ಅನುಗುಣವಾಗಿ ಪ್ರಕೃತಿಯಿಂದ ಪ್ರಕೃತಿಗೋಸ್ಕರ ಪ್ರಕೃತಿಯಿಂದ ನಾವು ಅದರಿಂದ ನಮಗೆ ಉಪಯೋಗ ಇದೆ ಅನ್ನಿಸ್ತು. ಈ ಕೆಮಿಕಲ್ ಏನೇ ಇದ್ದರೂ ಯಾವತ್ತೇ ಇದ್ದರೂ ಹಾನಿಕಾರಕ, ಹಾಗಾಗಿ ನಾವು ಸಾವಯವದ ಕಡೆ ಭಾಳ ಇಂಟ್ರೆಸ್ಟ್ ಆಯ್ತು ಸರ್ ಮಾಡೋದಕ್ಕೆ. ಈಗ ಕೃಷಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ವಿದ್ಯಾಭ್ಯಾಸ ಅಂತಂದ್ರೆ ಏನು ಮಾಡಿದ್ರು, ಆಯುರ್ವೇದಿಕ್ ಮಾಡಿದ್ವಿ ಅಂತ ಹೇಳಿದ್ರ? ವಿದ್ಯಾಭ್ಯಾಸ ಅಂದರೆ ನಾವು ಪಾರಂಪರಿಕ ವೈದ್ಯ ಅಂತ ಹೇಳಿ ಒಂದು ಕೋರ್ಸ್ ಮಾಡಿದ್ರು ಸರ್, 1 ವರ್ಷದ್ದು. ಅದರಲ್ಲಿ ನಾನು ಆರ್ಗ್ಯಾನಿಕ್ ಇದರಲ್ಲಿ ನಮಗೇನು ಗಿಡಮೂಲಿಕೆಗಳಿಂದ ಪರಿಚಯ ಮಾಡಿಸಿದ್ರು, ಅದರಿಂದ ಔಷಧಿಗಳು ಗಿಡಮೂಲಿಕೆನ ಯೂಸ್ ಮಾಡಬೇಕು ಅಂತ ಚೆನ್ನಾಗಿ ಅದರಲ್ಲಿ ಕಲ್ತ್ಕೊಂಡ್ವಿ ನಾವು. ಅದರಿಂದ ನಾವು ಏನು ಹೈನುಗಾರಿಕೆಯಲ್ಲಿ ಹೇಳೋದ್ರಿಂದ ಪ್ಯಾಕೆಟ್ ಹಾಲು ಅದರಲ್ಲಿ ನಮಗೆ ಎಲ್ಲ ಥರದ್ದು ಮಿಕ್ಸ್ ಆಗಿಬಿಡುತ್ತೆ. ಇದ್ರೆ ನಮ್ಮದು ಅಂದರೆ ಗೀರ್ ಆಕಳು ತಂದು ಮಾಡಿರೋದ್ರಿಂದ ದೇಶೀಯ ತಳಿ, ನಮ್ಮ ದೇಶೀಯ ತಳಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಅದರಿಂದ ನಾವು ಉಪಯೋಗನ ಪಡ್ಕೋಬೋದು. ಅದರಿಂದನೇ ಬಹಳಷ್ಟು 100% ನಮಗೆ ಉತ್ತಮವಾದ ಹಾಲು, ಮೊಸರು, ಹೀಗೆ ಬೆಣ್ಣೆ, ಇದರಿಂದ ಎಲ್ಲ ನಮ್ಮ ದೇಹಕ್ಕೆ ಭಾಳ ಆರೋಗ್ಯ ಸಿಗುತ್ತೆ ಅಂತ ಹೇಳಿ ನಾವು ಆ ಥರ ಮಾಡ್ಕೊಂಡು ಹೋಗೋಕ್ಕೆ ಅಂತ ಇಷ್ಟಪಟ್ವಿ. ಅಂದರೆ ಯಾವುದಾದ್ರೂ ಕೆಲಸದ ಕಡೆ ಹೋಗ್ಬೇಕಂತೇಳಿ ಆಸಕ್ತಿ ಬರಲಿಲ್ವಾ? ನಮ್ಮಲ್ಲೇ ಮಾಡಿಕೊಂಡ್ರೆ ನಮಗೆ ಸಾಕಷ್ಟು ಇದೆ. ಎಲ್ಲದನ್ನು ನಾವು ನೌಕರಿ ಅಂತ ಹುಡುಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ನಮ್ಮಲ್ಲೇ ನಾವು ಈಗ ನೌಕರಿ ಅಂತಂದಾಗ ನಾವು ಹೆಂಗೆ ಒಂದು ಟೈಮಿಂಗ್ಸ್ ರೆಡಿಯಾಗಿ ಹೋಗ್ತೀವೋ ಅದೇ ರೀತಿ ನಾವು ನಮ್ಮ ಕೃಷಿ ಬದುಕಲ್ಲೂ ನಮ್ಮ ಬದುಕಿನಲ್ಲೂ ಕೃಷಿಯಲ್ಲಿ ಅಳವಡಿಸ್ಕೊಂಡ್ರೆ ನಾವೇ ಈಗ ಒಂದು ಟೈಮಿಂಗ್ಸ್ ಮಾಡಿಕೊಂಡು ಯಾ ಆಫೀಸ್ಗೆ ಹೋಗ್ಬೇಕು ಅಂತಿಲ್ಲ, ಇದನ್ನು ಒಂದು ಆಫೀಸ್ ಅಂತ ಹೇಳಿ ತಿಳ್ಕೋಬೇಕು. ನೀವು ಮಾಡೋ ಕೆಲಸನ ಅಲ್ಲೇ ನೀವು ಓನರ್ ಆಗಿ ಆಫೀಸ್ ಆ ಥರ ನಿಭಾಯಿಸ್ಕೊಂಡು ಹೋಗೋದ್ರಿಂದ ನೀವು ಅದರಲ್ಲಿ ಸಕ್ಸಸ್ ಕಾಣ್ತೀರಾ. ಈಗ ಬೇರೆ ಕಡೆ ಈಗ ಆಫೀಸ್ಗೆ ಅಂದರೆ ಹೆಂಗೆ ಟೈಮಿಗೆ ಕರೆಕ್ಟಾಗಿ ಹೋಗ್ತೀರೋ ಅದೇ ಥರ ನಾವು ಆ ಕೃಷಿಯಲ್ಲಿ ಮಾಡೋದ್ರಿಂದ ನಮಗೆ ನಿಜವಾಗ್ಲೂ ಅದರಲ್ಲಿ ಸಕ್ಸಸ್ ಆಗ್ತೀವಿ ಅಂತ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಅಂದರೆ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿ ಕೃಷಿ ವೃತ್ತಿಗೆ ಆಸಕ್ತಿ ಕೊಟ್ಟಿರಲ್ಲ, ಅಂದರೆ ನಿಮ್ಮ ಮನೆಯವರ ಸಹಕಾರ ಯಾವ ರೀತಿ ಇದೆ ಇಲ್ಲಿ? ಇಲ್ಲಿ ನಮ್ಮ ಮನೆಯವರಿಗೆ ಭಾಳ ಇಂಟ್ರೆಸ್ಟ್ ಇತ್ತು ಸರ್, ಅವ್ರ ಜೊತೆಗೆ ನನ್ನ ಸಹಕಾರ ಸೇರಿ ಇಬ್ಬರು ಸೇರಿ ನಾವು ಕೃಷಿ ಬದುಕಿನ ಕಡೆ ತಿರುಗಿದ್ವಿ. ಅದರಲ್ಲಿ ಅವ್ರಿಗೆ ಕಾಲೇಜ್ ಡೇಸಿಂದನೂ ಅವರು ಬಿ ಕಾಮ್ ಪದವೀಧರರು, ನಾನು ಬಿ ಎಸ್ ಸಿ ಪದವೀಧರೆ. ಹಾಗಾಗಿ ನಾವು ಕೃಷಿ ಮಾಡಬೇಕು ಅಂತ ಅವ್ರಿಗೆ ಮುಂಚೆಯಿಂದನೂ ಆಸಕ್ತಿ ಇದ್ದಿದ್ದನ್ನು ಈಗ ಸಮಯ ನಮಗೆ ಇವಾಗ ಸಿಕ್ತು. ಆವಾಗ ಒಂದು ಕಾಲದಲ್ಲಿ ಸಮಯ ಹೊಂದಾಣಿಕೆ ಆಗ್ತಿರಲಿಲ್ಲ, ಹಾಗಾಗಿ ಈಗ ಸಮಯ ಸಿಕ್ಕಿದ್ರಿಂದ ಪೂರ್ತಿ ಅವರು ಕೃಷಿ ಕಡೆ ವಾಲಿದ್ರು. ನಾವು ಅವ್ರಿಗೆ ಜೊತೆ ಸಹಕಾರದಿಂದ ನಾವು ಸಮಗ್ರ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಈಗ ನೀವು ಪ್ರಾರಂಭದಲ್ಲಿ ಕೃಷಿಗೆ ಬಂದಾಗ ಕಷ್ಟ ಆಗಲಿಲ್ವಾ ಕೃಷಿ ಬದುಕು? ಕಷ್ಟ ಅನ್ಕೊಂಡು ಮಾಡಕ್ಕೆ ಹೋಗ್ಲಿಲ್ಲ ಸರ್, ನಾವು ಇಷ್ಟಪಟ್ಟು ಮಾಡಕ್ಕೆ ಹೋದ್ವಿ. ಕೃಷಿ ಬದುಕು ನಮ್ಮ ಇಷ್ಟ, ಅದು ನಮ್ಮ ಮನೆಯವ್ರ ಕನಸಾಗಿತ್ತು. ಅವ್ರ ಇಷ್ಟದ ಪ್ರಕಾರ ನಾವು ಅವ್ರ ಜೊತೆಗೂಡಿರೋದ್ರಿಂದ ನಮಗೆ ಕಷ್ಟ ಆಗಲಿಲ್ಲ ಸರ್. ಕಷ್ಟ ಅನ್ಕೊಂಡು ಹೋದ್ರೆ ಎಲ್ಲ ಕಡೆನೂ ಕಷ್ಟ. ಈಗ ಬೆಂಗಳೂರು ಅಂತ ಸಿಟಿ ದೊಡ್ಡ ದೊಡ್ಡ ನಗರಗಳಲ್ಲಿ ಎಲ್ಲಿಂದನೋ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗಿ ಕೆಲಸ ಮಾಡ್ತಾರೆ. ಆ ಥರ ಏನಿಲ್ಲಲ್ಲ, ನಮಗೆ ಅಷ್ಟೊಂದು ಕಷ್ಟ ಏನಿಲ್ಲ. ರೈತರ ಜೀವನ ಅಂತಂದರೆ ಎಲ್ಲರೂ ಕಷ್ಟ, ಭಾಳ ಕಷ್ಟ ಅಂತ ಹೇಳ್ತಾರೆ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಭಾಳ ಯಂತ್ರೋಪಕರಣಗಳ ಸಹಾಯದಿಂದ ನಾವು ಕೃಷಿಯನ್ನು ಇಷ್ಟಪಟ್ಟು ಮಾಡಿದರೆ, ಅದ್ರ ಕಡೆ ಒಲವು ಇದ್ದರೆ ಅದರಲ್ಲಿ ಸಕ್ಸಸ್ ಆಗೇ ಆಗ್ತೀವಿ ಅಂತ ಹೇಳ್ತೀನಿ ಸರ್. ಯಾಕಪ್ಪ ಅಂತಂದ್ರೆ ಕಷ್ಟ ಅಂತ ಯಾಕೆ ಕೇಳಿದಪ್ಪ ಅಂತಂದ್ರೆ, ನೀವು ಓದ್ಕೊಂಡಿದ್ದಂಥವ್ರು ಅಂದ್ರೆ ತವರು ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕೃಷಿ ಬದುಕು ಕಲ್ತ್ಕೊಂಡಿರಲಿಲ್ಲ, ಆ ನಿಟ್ಟಿನಲ್ಲಿ ಕಷ್ಟ ಆಗಲಿಲ್ಲ ಅಂತ ಕೇಳಿದ್ದೀನಿ. ಇಲ್ಲ ಸರ್, ಹಂಗೇನಾಗಿಲ್ಲ ಸರ್. ನಾವೀಗ ಅಂದರೆ ಮುಂಚೆ ಸ್ವಲ್ಪ ನೋಡಿರೋದ್ರಿಂದ ತಿಳ್ಕೊಂಡಿದ್ರಿಂದ ಈಗ ನಾವು ಅದರಲ್ಲಿ ಪ್ಲಸ್ ಎಜುಕೇಷನ್ ಇರೋದ್ರಿಂದ ನಮಗೆ ಕೃಷಿಯಲ್ಲಿ ನಮಗೆ ಕಷ್ಟ ಆಗೋದಿಲ್ಲ ಸರ್. ಅದು ಟೈಮಿಂಗ್ಸ್ ಪ್ರಕಾರ ನಾವು ಒಂದು ಆವ್ರೇಜಲ್ಲಿ ಮಾಡ್ಕೊತಾ ಹೋದರೆ ಕೃಷಿಯಲ್ಲಿ ಕಷ್ಟ ಆಗ ಅಂತ ಯಾವುದೂ ಇಲ್ಲ ಸರ್. ಅಂದರೆ ಕೃಷಿಯಲ್ಲಿ ನಾವು ಯಶಸ್ಸು ಕಾಣಬೇಕಂತಂದರೆ ಶಿಕ್ಷಣ ಬೇಕೇ ಬೇಕಂತ ಹೇಳ್ತೀರಾ? ಹೌದು ಸರ್, ಶಿಕ್ಷಣ ಇದ್ದರೆ ನಮಗೆ ರೈತರಿಗೆ ಮಾರ್ಕೆಟಿಂಗ್ ಆಗಲಿ ಇನ್ನೊಂದಾಗಲಿ ಮಾಡೋದಕ್ಕೆ ತೊಂದರೆ ಆಗೋದಿಲ್ಲ. ಈಗ ಮುಂಚೆಯಿಂದ ಮಾಡ್ಕೊಂತ ಬಂದಿರೋದನ್ನೇ ಅದೇ ಥರ ಮಾಡ್ಕೊತ ಹೋಗೋದ್ರಲ್ಲಿ ಅಂತ ಇದ್ದಿರಲ್ಲ. ಈಗಿನ ಯಂತ್ರೋಪಕರಣಗಳು ಬಳಸ್ಕೊಂಡು ನಾವು ತಿಳ್ಕೊಂಡು ಮಾಡೋದ್ರಿಂದ ಅದರಲ್ಲಿ ಈಗ ಶಿಕ್ಷಣ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತೀನಿ ಸರ್. ಈಗ ನೀವು ಸಾಕಷ್ಟು ಅಂದರೆ ಹೈನುಗಾರಿಕೆ ಮಾಡಿಕೊಂಡು ಸಾವಯವ ಕೃಷಿ ಮಾಡ್ಬೇಕಂತೇಳಿ ಈ ಒಂದು ಆಸಕ್ತಿ ಕೊಟ್ಟು ಈ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ರಲ್ಲ, ಅಂದರೆ ಯಾವುದೇ ಒಂದು ಬೆಳೆಗೆ ಯಾಕೆ ಸೀಮಿತ ಆಗಲಿಲ್ಲ? ಈಗ ನಾವು ಒಂದು ಬೆಳೆ ಮಾಡ್ಕೊತ ಹೋದರೆ ಅದರಲ್ಲಿ ಒಂದ್ಸಲ ಮಾರ್ಕೆಟ್ ನಮಗೆ ಅದರಲ್ಲಿ ಸಕ್ಸಸ್ ಕಾಣೋದಕ್ಕೆ ಆಗಲ್ಲ ಸರ್. ಈಗ ಒಂದ್ರಲ್ಲಿ ಲಾಸ್ ಆದರೂ ಇನ್ನೊಂದ್ರಲ್ಲಿ ಪ್ರಾಫಿಟ್ ಅದೇ ಆಗುತ್ತೆ ಸರ್. ಈಗ ಸಮಗ್ರ ಕೃಷಿ ಮಾಡೋದ್ರಿಂದ ನಾವು ಒಂದು ಆಕಳದು ಸೆಗಣಿಯಿಂದ ಮೀನು ಸಾಕಣೆ ಮಾಡ್ಬೋದು, ಮೀನಿನಿಂದ ನಾವು ಅದರಿಂದ ಮಾರ್ಕೆಟಿಂಗ್ ಮಾಡ್ಬೋದು, ಪ್ಲಸ್ ಇದರಲ್ಲಿ ಹಣ್ಣುಗಳು ತರಕಾರಿಗಳು ಬೆಳೆಯೋದ್ರಿಂದ ಇದರಲ್ಲೂ ನಮಗೆ ಎಲ್ಲ ಕಡೆಯಿಂದನೂ ಲಾಭ ಆಗುತ್ತೆ ಸರ್. ಒಂದು ಕಡೆ ನಷ್ಟ ಆದರೂ ಒಂದು ಕಡೆ ಲಾಭ ಆಗೇ ಆಗುತ್ತೆ ಸರ್, ಯಾವುದರಲ್ಲೂ ಸೋಲೋದಿಲ್ಲ ಅವಾಗ. ಅಂದರೆ ನೀವು ಮಿಶ್ರ ಬೆಳೆ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರೆ? ಹೌದು ಸರ್, ಮಿಶ್ರ ಬೆಳೆ ಪದ್ಧತಿ ಮಾಡ್ತೀವಿ. ಅಂದರೆ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ, ಒಂದೇ ಜಮೀನಿನಲ್ಲಿ ಮಿಶ್ರ ಬೆಳೆ ಪದ್ಧತಿಯನ್ನು ಲಾಭದಾಯಕವಾಗಿ ನಾವು ಇಳುವರಿ ತಗಬೇಕು ಅಂತಂದರೆ? ನಾವು 3 ಎಕರೆಯಲ್ಲಿ 1/4 ಪೇರಲ ಹಾಕಿದ್ದೀವಿ, 1/4 ನಿಂಬೆ. ನಿಂಬೆ ಅಂತಂದರೆ ಅದು ಫಸಲಿಗೆ ಬಂತು ಅಂತಂದಾಗ ಡೈಲಿ ಇಳುವರಿ ಸಿಗ್ತಾ ಹೋಗುತ್ತೆ ಸರ್. ಅದರಲ್ಲಿ ಏನು ನಮಗೆ ಪೇರಲದಲ್ಲಿ ಒಂದು ಸೀಸನ್ ವೈಸ್ ಸಿಗುತ್ತೆ ಪೇರಲ, ಅದು ನಿಲ್ತು ಅಂದಾಗ ನಿಂಬೆಯಲ್ಲಿ ಸಿಗುತ್ತೆ ಸರ್. ಅದರಲ್ಲಿ ಬಾಳೆ ಹಾಕಿದ್ದೀವಿ, ಬಾಳೆಯಿಂದ ನಮಗೆ ಅದರಲ್ಲೂ ಒಂದು ಒಂದು ವರ್ಷದ ಬೆಳೆ ಆಗಿರೋದ್ರಿಂದ ಒಂದು ವರ್ಷದ ತನಕ ನಮಗೆ ಬೇರೆ ಏನು ಸಿಗೋದಿಲ್ಲ, ಬೇರೆದ್ರಲ್ಲಿ ಸಿಕ್ಬಿಡುತ್ತಲ್ಲ ಸರ್ ಅದು ನಿಂಬೆ, ಇದರಿಂದ ಸಿಕ್ಬಿಡುತ್ತೆ ನಮಗೆ. ಹಾಗಾಗಿ ಮಿಶ್ರ ಬೆಳೆ ಬೆಳೆಯೋದು ಭಾಳ ಒಳ್ಳೆಯದು ಅಂತ ಹೇಳ್ತೀನಿ. ಅಂದರೆ ನಿಮ್ಮ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಂದರೆ ದಿನ ತಂದುಕೊಡುವಂಥ ಆದಾಯದ ಬೆಳೆಗಳೇ ಬೇರೆ, ತಿಂಗಳಿಗೆ ಒಮ್ಮೆ ಆದಾಯ ತಂದುಕೊಡುವಂಥ ಬೆಳೆನೇ ಬೇರೆ, ಈ ವರ್ಷದಲ್ಲಿ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ತರುವಂಥ ಆದಾಯದ ಬೆಳೆಗಳೇ ಬೇರೆ ಅಂದರೆ ಈ ರೀತಿ ಅಳವಡಿಸ್ಕೊಂಡಿದ್ರೆ. ಹೌದು ಸರ್, ಬಾಳೆ 9 ತಿಂಗಳು ವರ್ಷ ಅದ್ರ ಬೆಳೆ ಬರುತ್ತೆ, ನಿಂಬೆ ಫಸಲಿಗೆ ಬಂದ್ಮೇಲೆ ದಿನಂಪ್ರತಿ ಸಿಗುತ್ತೆ ಸರ್, ಕೆ ಪ್ಲಸ್ ಹೈನುಗಾರಿಕೆಯಿಂದ ನಮಗೆ ಹಾಲಿನಿಂದ ಉತ್ಪಾದನೆ ಆಗುತ್ತೆ ಸರ್. ಈಗ ಪೇರ್ಲ ಅಂತಂದ್ರೆ 6 ತಿಂಗಳಿಗೆ ಒಂದ್ಸಲ ಬೆಳೆ ಬರೋದ್ರಿಂದ ನಮಗೆ ಎಲ್ಲ ಒಂದು ಇದರಲ್ಲಿ ಸಿಕ್ಬಿಡುತ್ತೆ ಸರ್, ಒಂದು ವರ್ಷದಲ್ಲಿ ನಮಗೆ ಇನ್ಕಮ್ ಸ್ಟಾಪ್ ಆಗದೇ ಇಲ್ಲ, ಬರ್ತಾನೆ ಇರುತ್ತೆ. ಈಗ ನಾವು ಹೆಚ್ಚಾಗಿ ಬೇರೆ ಕಡೆಲ್ಲ ನೋಡಿದ್ರೆ ರೈತರ ಒಂದು ಬೆಳೆಗಳನ್ನ, ಈಗ ತೋಟಗಾರಿಕಾ ಬೆಳೆ ಅಂದ ತಕ್ಷಣ ಅವ್ರು ಹೇಳದೆ ಅಡಿಕೆ ಹಾಕಿದ್ವಿ ಸರ್ ಅಂತ ಹೇಳ್ತಾರೆ, ಅಂದ್ರೆ ನೀವು ಅಡಿಕೆಗೆ ಯಾಕೆ ಆಸಕ್ತಿ ಕೊಡಲಿಲ್ಲ? ಇಲ್ಲ, ಅಡಿಕೆ ಇಲ್ಲ ಅಂತ ಇಲ್ಲ, ಇದೆ ಅಡಿಕೆ, ಅದು ಚಿಕ್ಕಜಾಜೂರ್ ಹತ್ರ ಅರಸನಘಟ್ಟ ಅಂತ ತಾತಂದ ಅಜ್ಜನ ಕಾಲದ್ದು ಇದೆ, ಪ್ಲಸ್ ನಮ್ಮ ಮನೆಯವರು 5 ಎಕರೆ ಮಾಡಿರೋದ್ರಿಂದ ಇದೆ. ಅಲ್ಲಿ ಅದು ಫಸಲಿಗೆ ಬಂದಮೇಲೆ ಅದು ವರ್ಷಕ್ಕೊಮ್ಮೆ ಬೆಳೆ, ಅದು ಅದ್ರ ಪಾಡಿಗೆ ಬರ್ತಾ ಇರುತ್ತೆ ಸರ್. ಅದರಿಂದ ನಾವು ಇಲ್ಲಿ ಅಲ್ಲಿ ಅಡಿಕೆ ನೋಡಿದ್ಮೇಲೆ ಈ ಬರಗಾಲ ಬೇಸಿಗೆ ಬಿಸಿಲಲ್ಲಿ ನೀರಿನ ತೊಂದರೆ ಆಯಿತು ಅಂದ್ಬಿಟ್ರೆ ಅಡಿಕೆ ಫಸಲು ಉಳಿಸ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಮನೆ ಮಠ ಎಲ್ಲ ಮಾರ್ಕೊಂಡು ಉಳಿಸ್ಕೊಂಡಿದ್ದಾರೆ ಅಂತೆಲ್ಲ ಪೇಪರಲ್ಲೆಲ್ಲ ನೋಡಿದ್ವಿ, ಆ ಥರ ಬೇಡ, ಇದರಲ್ಲಿ ಸಮಗ್ರ ಕೃಷಿಯಲ್ಲಿ ಹೋಗೋಣ ಅಂತ ಹೇಳಿ ಅಲ್ಲಿರೋದ್ರಿಂದ ಈ ಕಡೆ ನಾವು ಒಲವು ತೋರಿಸಿದ್ವಿ. ಈಗ ಬಾಳೆ ಅಂತಂದ್ರೆ ಬಾಳೆ ಎಷ್ಟು ಸಸಿ ನಾಟಿ ಮಾಡಿದ್ರೆ? ಬಾಳೆ ಅಂತಂದ್ರೆ ಈಗ ನಾವು ಅದೇ 3 ಎಕರೆ ಒಳಗಡೆನೆ ನಡುವೆ ನಡುವೆ ಹಾಕಿದ್ದಾರೆ, ಪೇರ್ಲ ಬಾಳೆ ಹಾಕಿದೀವಿ, ನಿಂಬೆ ಬಾಳೆ ಹಾಕಿದೀವಿ, ಹಿಂಗೆ ನಡುವೆ 3 ಎಕರೆ ಒಳಗೆ ಬಂದಿದೆ ಅದಷ್ಟು. ಈಗ ಹಣ್ಣಿನ ಬೆಳೆಗಳನ್ನು ಸಹ ಬೆಳೀತಾ ಇದೀರ, ಜೊತೆಗೆ ಗಂಧದ ಮರ ಬೆಳೆಸ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಗಂಧ ಅದು ಇದ್ರ ಜೊತೆನೆ ನಾವು ಅದಕ್ಕೆ ಸಪ್ರೇಟ್ ಆಗಿ ನಾವೇನು ಅದಕ್ಕೆ ಖರ್ಚು ಮಾಡಿ ಬೆಳವಣಿಗೆ ಮಾಡಬೇಕು ಅಂತ ಇಲ್ಲ. ಇದು ಏನು ಬದುಗಳಲ್ಲಿ ನಮಗೆ ಅದರಿಂದ ಗೊಬ್ಬರ ಆಗಲಿ ಎಲೆಯಿಂದ ಗೊಬ್ಬರ ಸಿಗುತ್ತೆ, ಅದು ಬೆಳೀತಾ ಬೆಳೀತಾ ಇದ್ರ ಜೊತೆನೆ ಬೆಳೆದು ಒಂದ್ಸಲ ಉತ್ತಮವಾದ ಆದಾಯ ಬಂದೇ ಬರುತ್ತೆ ಅನ್ನೋದು ನಮಗೆ ಅನ್ನಿಸ್ತು, ಹಾಗಾಗಿ ಹಾಕಿದ್ದೀವಿ ಸರ್ ಅದನ್ನು. ಈಗ ಗಂಧ ಬೆಳೆಯೋದು ಭಾಳಷ್ಟು ಕಡಿಮೆ ಅಂದರೆ ಈಗೆಲ್ಲ ಕಳ್ಳರು ಕಾಟ ಜಾಸ್ತಿ ಅಂತೇಳಿ ರೈತರು ಮುಂದೆ ಬರಲ್ಲ, ಅಂಥದ್ರಲ್ಲೂ ನೀವು ಯಾವ ರೀತಿ ಬೆಳೀತಾ ಇದ್ರೆ? ನಾವು CCTV ಕ್ಯಾಮ್ರಾ ಇಂಥವನ್ನೆಲ್ಲ ಅಳವಡಿಸ್ಕೊಂಡಿರೋದ್ರಿಂದ ಕಳ್ಳತನ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀವಿ ಸರ್ ಅದರಲ್ಲಿ. ಈಗ ತೋಟದಲ್ಲೇ ಮನೆ ಮಾಡಿಕೊಂಡು ಅಲ್ಲೇ ಎಲ್ಲ ನೀವು ವಾಸ ಮಾಡಿದ್ರೆ? ಹೌದು ಸರ್, ಅಲ್ಲಿ ಮನೆ ಮಾಡಿದ್ದೀವಿ, ಲೇಬರ್ ಕ್ವಾರ್ಟರ್ಸು ಮಾಡಿದ್ದೀವಿ. ಒಂದು ಲೇಬರ್ಸ್ ತೊಂದರೆ ಆದಾಗ ನಾವು ಕೈ ಹಚ್ಚಿ ಮಾಡಲೇಬೇಕಾಗುತ್ತೆ, ನಾವು ಅದಕ್ಕೂ ರೆಡಿ ಇದ್ದೀವಿ. ಅದೆಲ್ಲ ಮಾಡೋದ್ರಿಂದ ಅಲ್ಲಿ ತೊಂದರೆ ಇಲ್ಲ, ಅಲ್ಲಿ ಅಣ್ಣ ಅಣ್ಣನ ಹೆಂಡತಿ ನಾವು ಎಲ್ಲರೂ ಸೇರಿ ಒಟ್ಟು ಕುಟುಂಬದಿಂದ ಮಾಡಿದರೆ ಹೈನುಗಾರಿಕೆ ತೋಟಗಾರಿಕೆ ಬೆಳೆಯಲ್ಲಿ ಯಶಸ್ಸು ಕಾಣ್ತೀವಿ ಸರ್. ಈಗ ನೀವು ಎಷ್ಟೊಂದು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ರಲ್ಲ, ಸಮಗ್ರ ಕೃಷಿ ಪದ್ಧತಿಯಲ್ಲಿ ಏನಾದರೂ ಕೂಲಿ ಕಾರ್ಮಿಕರ ಅಭಾವ ಆಯಿತು ಅಂದ್ರೂ ಎಲ್ಲ ಕೆಲಸವನ್ನು ನೀವೇ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ನಿಮಗಿದೆ? ಹೌದು ಸರ್, ಈಗ ಅವ್ರ ಮೇಲೆ ಡಿಪೆಂಡ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ ಸರ್, ಒಂದೊಂದ್ಸಲ ತಮಗೆ ಕೆಲಸಗಾರ ಸಿಗೋದಿಲ್ಲ, ಅಂತ ಟೈಮಲ್ಲಿ ನಾವೆಲ್ಲ ಮಿಷಿನ್ ಈಗಿನ ಯಂತ್ರೋಪಕರಣಗಳು ಭಾಳಷ್ಟು ಸಿಗ್ತಾವೆ ಸರ್. ಅದರಿಂದ ಈಗ ಸಗಣಿ ತೆಗಿಯೋದ್ರಿಂದನೂ ಯಂತ್ರ ಬಂದಿದೆ, ಹಾಲು ಕರೆಯೋದಕ್ಕೂ ಯಂತ್ರಗಳು ಬಂದಿದೆ, ಹಾಗೆ ಯಂತ್ರೋಪಕರಣಗಳ ಸಹಾಯದಿಂದ ನಾವು ಕೃಷಿ ಬದುಕಲ್ಲಿ ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು. ಈಗ ನಿಮ್ಮ ಒಂದು ಕೃಷಿಯಲ್ಲಿ ಎಷ್ಟು ಜನ ಕೂಲಿ ಕಾರ್ಮಿಕರಿಗೆ ಒಂದು ಕೆಲಸ ಕೊಡ್ತಾ ಇದ್ರೆ? ನಮ್ಮಲ್ಲಿ ದಿನ 3 ಜನ ಕೂಲಿ ಕಾರ್ಮಿಕರು ಬರ್ತಾರೆ ಸರ್ ಅದರಲ್ಲಿ, ಮತ್ತೆ ಎಕ್ಸ್ಟ್ರಾ ಬೇಕಂದಾಗ ಮತ್ತೆ ಒಂದು 3 ಜನ ನಾವು ಕರ್ಕೊಂತಿರ್ತೀವಿ ಸರ್. ಈಗ ನಿಂಬೆ ಗಿಡ ಅಂತಂದ್ರೆ ಎಷ್ಟು ಹಾಕಿದೀವಿ ಅಂತ ಹೇಳಿದ್ರೆ? ಈಗ ನಿಂಬೆ ಸುಮಾರು ಒಂದು 100 ರಿಂದ 150 ಹಾಕಿದೀವಿ ಸರ್. ಈಗ ನಿಂಬೆ ಹಣ್ಣು ಅಂತಂದ್ರೆ ಪ್ರತಿ ದಿನನೂ ಅಂದ್ರೆ ವರ್ಷದ ಎಲ್ಲ ಕಾಲದಲ್ಲೂ ನಿಮಗೆ ಸಿಗುತ್ತೆ, ಅಂದ್ರೆ ಯಾವ ರೀತಿ ಮಾರಾಟ ಮಾಡ್ತೀರಿ ಅವನ್ನ? ಅದನ್ನು ನಾವಿಲ್ಲಿ ಮಾರ್ಕೆಟಿಂಗಲ್ಲಿ ತಂದು ನಾವು ನಮಗೆ 1 ರೂಪಾಯಿಗೆ 1 ಸಿಕ್ಕರೂ ಸಾಕು ಸರ್. ಈಗ ನಮಗೆಲ್ಲ ಹೊರಗಡೆ ತಗೊಳಕ್ಕೆ ಹೋದ್ರೆ 5 ರೂಪಾಯಿಗೆ 1 ತನಕನೂ ನಿಂಬೆಹಣ್ಣು ಮಾರ್ಕೆಟಲ್ಲಿ ಸಿಗುತ್ತೆ ಸರ್. ಅದ್ರ ಬದಲು ನಾವು 1 ರೂಪಾಯಿಗೆ 1 ನಿಂಬೆಹಣ್ಣು ಕೊಟ್ರೂ ಏನು 1,000 ನಿಂಬೆಹಣ್ಣು ಸಿಕ್ಕರೂ ನಮಗೆ ಒಂದು ದಿನಕ್ಕೆ 1,000 ರೂಪಾಯಿನಂತೂ ಖಂಡಿತ ಅದರಲ್ಲಿ ಬಂದೇ ಬರುತ್ತೆ ಸರ್. ಈಗ ನೀವು ಸಾವಯವದಲ್ಲಿ ಬೆಳೀತಾ ಇದ್ರಪ್ಪ, ಈಗ ನಿಂಬೆಹಣ್ಣು ಆಗಿರ್ಬೋದು, ಪೇರ್ಲ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಸಪೋಟ ಹಣ್ಣು ಆಗಿರ್ಬೋದು, ಇವನ್ನೆಲ್ಲ ಸಾವಯವ ಸಂತೆಯಲ್ಲಿ ಮಾರಾಟ ಮಾಡಿದರೆ ಹೆಚ್ಚು ನೀವು ಆದಾಯ ತಗೊಳ್ಬೋದಲ್ಲ? ಹೌದು ಸರ್, ಸಾವಯವ ಸಂತೆಯಲ್ಲಿ ಪ್ರಚಾರ ಚೆನ್ನಾಗಿ ಸಿಕ್ತು ಅಂದರೆ ನಮಗೆ ಇದರಲ್ಲಿ ನಾವು ಸಾವಯವ ಸಂತೆ ಅಂತಲೇ ಸಪ್ರೇಟಾಗಿ ನಮಗೆ ಬಂತು ಅಂದರೆ ನಾವು ಅಲ್ಲಿ ಕೊಟ್ಟು ಅದರಿಂದ ನಾವು ಉತ್ತಮವಾದ ಆದಾಯ ಪಡಿಬಹುದು ಅಂತ ಹೇಳ್ತೀನಿ ಸರ್. ಈಗ ಹೊರಗಡೆ ಎಲ್ಲ ನೀವು ನೋಡಿದ್ರ ಅಂದರೆ ಮಾರ್ಕೆಟ್ನಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಸಿ ಬೆಳೆದು ರಾಸಾಯನಿಕ ಬಳಸ್ಕೊಂಡು ಹಣ್ಣುಗಳು ಮಾಡಿರ್ತಕ್ಕಂಥದ್ದನ್ನ ನೀವು ನೋಡಿದ್ರ ಅಂದ್ರೆ ಅಲ್ಲಿ ಇರತಕ್ಕಂಥ ಗುಣಮಟ್ಟದ ಹಣ್ಣುಗಳಿಗೂ ಈಗ ನೀವು ಬೆಳೀತಾ ಇದ್ದೀರ ಸಾವಯವದಲ್ಲಿ, ಈಗ ಬಾಳೆ ಆಗಿರ್ಬೋದು, ಸಪೋಟ ಆಗಿರ್ಬೋದು, ಲಿಂಬು ಆಗಿರ್ಬೋದು, ಇದರಲ್ಲಿ ಏನು ಗುಣಮಟ್ಟ ಬದಲಾವಣೆ ಕಂಡಿದ್ರ ನಿಮ್ಮ ಒಂದು ಅನುಭವದಲ್ಲಿ? ಸರ್, ಈಗ ನಮ್ದೇ ಆದ ಒಂದು ಮಳಿಗೆ ಇದೆ, ಮಳಿಗೆಯಲ್ಲಿ ನಾವು ಬಾಳೆ ನಿಂಬೆ ಪೇರ್ಲ ಇವನ್ನ ಸೇಲ್ ಮಾಡ್ತೀವಿ ಸರ್. ಇದರಲ್ಲಿ ಮನೆ ಹತ್ರನೇ ಬಾಳೆ ಅದರಲ್ಲಿ ಟೇಸ್ಟಲ್ಲಿ ಕಂಡುಹಿಡಿಬೋದು ಸರ್. ಅದರಲ್ಲಿ ಬಾಳೆ ಅಂತ ತಿಂದವರು ಇವತ್ತಿಗೂ ಮರ್ತಿಲ್ಲ ಸರ್. ಈಗ ಒಂದು ಟೈಮಲ್ಲಿ ಬಾಳೆ ಇಳುವರಿ ಕಡಿಮೆ ಆದಾಗ ಇಲ್ಲ ನಿಮ್ಮದೇ ಬಾಳೆಹಣ್ಣು ಬೇಕು ಅಂದ್ರೆ ಯಾಕೆ ಹಂಗೆ ಅಂತ ನಾವು ಕೇಳಿ ಪ್ರಶ್ನೆ ಮಾಡಿದ್ವಿ. ಇಲ್ಲ, ಬೇರೆ ಕಡೆಯಿಂದ ರಾತ್ರಿ ಇಟ್ಟು ಬೆಳಗ್ಗೆಗೆ ಹಣ್ಣು ಮಾಡಿಬಿಡ್ತಾರೆ ಬಾಳೆಹಣ್ಣನ್ನು, ಆದರೆ ನಮ್ಮಲ್ಲಿ ಗೊನೆ ನಿಧಾನಕ್ಕೆ ಹಣ್ಣು ಹೊರಗಡೆ ಕಟ್ಟಿದ್ರೆ ಸಾಕು ಹಣ್ಣಾಗ್ತಾ ಹೋಗುತ್ತಲ್ಲ, ಆ ಹಣ್ಣನ್ನು ತಿಂದು ರುಚಿ ನೋಡಿರೋರಿಗೂ ಈ ಹಣ್ಣನ್ನು ತಿಂದರು ಮತ್ತೆ ಅವರು ರಾಸಾಯನಿಕ ಯುಕ್ತ ಯಾವುದು ಅಂತ ಹೇಳ್ಬಿಡ್ತಾರೆ ಸರ್, ಅಷ್ಟರ ಮಟ್ಟಿಗೆ ಟೇಸ್ಟ್ ಗೊತ್ತಾಗುತ್ತೆ ಸರ್. ಈಗ ರುಚಿ ಅಷ್ಟೇ ಅಲ್ಲ ನಮಗೆ ಮುಖ್ಯ, ಅಂದರೆ ಈಗ ರಾಸಾಯನಿಕ ಕೃಷಿಯಲ್ಲಿ ಬೆಳೆದಿರತಕ್ಕಂಥವನ್ನ ನಾವು ಪ್ರತಿನಿತ್ಯ ಬಳಸಿದರೆ ಅಂದರೆ ಮನುಷ್ಯನ ಆರೋಗ್ಯಕ್ಕೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಅಂದರೆ ಈ ನಿಟ್ಟಿನಲ್ಲಿ ಸಾವಯವದ ಒಂದು ಕೃಷಿಯಲ್ಲಿ ಬೆಳೆದಿರತಕ್ಕಂಥ ಹಣ್ಣುಗಳನ್ನ ನಾವು ಸೇವನೆ ಮಾಡಿದರೆ ಆರೋಗ್ಯವನ್ನು ಸಾಕಷ್ಟು ಕಾಪಾಡಿಕೊಳ್ಬೋದು ಅಲ್ವಾ? ಹೌದು ಸರ್. ಈಗ ಒಂದು ಹಾಲಿಂದನ್ನು ಉದಾಹರಣೆ ಹೇಳ್ತೀನಿ. ಪ್ಯಾಕೆಟ್ ಹಾಲು ಕುಡಿದು ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಋತುಮತಿ ಆಗೋದು 10ನೇ ವಯಸ್ಸಿಗೆ ಋತುಮತಿ 11ನೇ ವಯಸ್ಸಿಗೆ ಆಗ್ಬಿಡ್ತಾರೆ ಸರ್. ಕೆಮಿಕಲ್ ಹಾಲು ಪ್ಯಾಕೆಟ್ ಹಾಲು ಕುಡಿಯೋದ್ರಿಂದ ಅದು ಸಂಶೋಧನೆಯಲ್ಲಿ ದೃಢಪಟ್ಟಿದೆ ಅಂತ ಹೇಳಿದ್ದಾರೆ. ಈಗ ಅದೇ ನೀವು ಆರ್ಗ್ಯಾನಿಕ್ ಹಾಲು, ನಮ್ಮದು A2 ಮಿಲ್ಕ್ ಅಂತ ಹೇಳ್ತಾರಲ್ಲ, ಅದು ನಮ್ಮ ಸಾವಯವ ಆಕಳು, ಅದಕ್ಕೆ ನಾವು ಕೊಡೋ ಆಹಾರ ಎಲ್ಲ ಔಷಧಿಯುಕ್ತ ಆಹಾರ, ಈಗ ತುಳಸಿ ಆಗಿರ್ಬೋದು, ನಾವು ಅಲೋವೆರಾ ಆಗಿರ್ಬೋದು, ಒಂದೆಲಗ, ಬ್ರಾಹ್ಮಿ ಪ್ಲಸ್ ಅಮೃತ ಬಳ್ಳಿ, ಇವನ್ನೆಲ್ಲ ಅದರ ಹುಲ್ಲಿನ ಜೊತೆನೆ ನಾವು ಕೊಟ್ಕೊತ ಹೋಗ್ತೀವಿ. ಅದು ಕೊಡೋದ್ರಿಂದ ಅದಕ್ಕೆ ಹಾಲು, ಅದರಿಂದನೇ ಹಾಲು ಬರೋದು, ನಮಗೆ ಉತ್ತಮವಾದ A2 ಮಿಲ್ಕ್ ಸಿಗುತ್ತೆ. ಆ ಹಾಲನ್ನು ನಮ್ಮಲ್ಲಿ ಭಾಳಷ್ಟು ಜನ ಮಕ್ಕಳಿಗೆ ಅಂತಲೇ ತೊಗೊಂಡು ಕುಡಿಸ್ತಾರೆ, ಚಿಕ್ಕ ಮಕ್ಕಳಿಂದನೂ ಕುಡಿಸ್ತಾ ಇದ್ದಾರೆ. ತುಂಬ ತೆಳ್ಳಗಿನ ಪರ್ಸ್ನಾಲ್ಟಿ ಇರ್ತಾವೆ ಮಕ್ಕಳು ಹುಟ್ಟಿದಾಗಲೇ, ಅಂಥ ಮಕ್ಕಳಿಗೆಲ್ಲ ಕುಡಿಸ್ತಾ ಇದ್ದಾರೆ ಸರ್. ಅವರೆಲ್ಲ ಹೇಳೋ ಪ್ರಕಾರ ಭಾಳ ಇಂಪ್ರೂವ್ ಆಗಿದೆ ನಮ್ಮ ಮಕ್ಕಳಲ್ಲಿ ಬಹಳ ಅಂತ ಹೇಳ್ತಾರೆ ಸರ್. ಈ ಹಾಲು ಬೇರೆ ಹಾಲು ಕುಡಿಯೋದ್ರಿಂದ ಅಷ್ಟು ಅವರ ಆರೋಗ್ಯದ ಮೇಲೆ ಪರಿಣಾಮ ಭಾಳ ಆಗುತ್ತೆ ಸರ್, ಇಂಪ್ರೂವ್ ಆಗೋದಿಲ್ಲ ಅವ್ರದ್ದು ಆರೋಗ್ಯದ ಬಗ್ಗೆ. ಆದರೆ ಇದರಲ್ಲಿ ಇದು ಹಾಲು ಕುಡಿಯೋದ್ರಿಂದ ವಿತೌಟ್ ಏನು ಈ ಅಡ್ವರ್ಟೈಸಲ್ಲೆಲ್ಲ ತೋರಿಸ್ಬೋದು, ಸಕ್ಕರೆ ಮತ್ತು ಇದು ಬೋರ್ನ್ವಿಟಾ ಬೂಸ್ಟು ಇಂಥವನ್ನೆಲ್ಲ ಹಾಕಿ ಕುಡಿದು ಕೊಟ್ಟರೆ ಮಕ್ಕಳು ಕುಡಿಯೋದು. ಆದರೆ ನಮ್ಮ ಈ A2 ಮಿಲ್ಕ್ ಹಾಲಲ್ಲಿ ಹಾಲನ್ನು ಹಾಗೆ ಬಿಸಿ ಮಾಡಿಬಿಟ್ಟು ಕೊಟ್ಟರೆ ಇವತ್ತಿಗೂ ಹಾಗೆ ಕುಡಿತಾರೆ ಸರ್, ಶುಗರ್ ಇಲ್ಲದ ಸಕ್ಕರೆ ಇಲ್ಲದಲ್ಲೇ ಕುಡಿಯೋಕ್ಕೆ ಇಷ್ಟಪಡ್ತಾರೆ ಮಕ್ಕಳು, ಅಷ್ಟು ರುಚಿಕರವಾಗಿರುತ್ತೆ. ಈಗ ನಿಮ್ಮ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಯಾವ ಯಾವ ಸಸ್ಯಗಳನ್ನ ಬೆಳೀತಾ ಇದ್ದೀರಾ? ಈಗ ನಾವು ಅಮೃತ ಬಳ್ಳಿ ಹಾಕಿದ್ದೀವಿ, ತುಳಸಿ ಹಾಕಿದ್ದೀವಿ, ಒಂದೆಲಗ ಹಾಕಿದ್ದೀವಿ, ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಬ್ರಾಹ್ಮಿ, ಒಂದೆಲಗ ಅಂದರೆ ಬ್ರಾಹ್ಮಿನೇ, ಮತ್ತು ಅಲೋವೆರಾ ಹಾಕಿದ್ದೀವಿ. ಈ ಥರ ಪ್ರತಿಯೊಂದನ್ನು ಅವಕ್ಕೆ ಔಷಧಿಯುಕ್ತವಾಗಿ ಕೊಡ್ತಾ ಇದ್ದೀವಿ ಸರ್. ಅಂದ್ರೆ ಹೈನುಗಾರಿಕೆಯಲ್ಲಿ ಅವನ್ನ ಹಸುಗಳಿಗೆ ಬಳಸ್ತಾ ಇದ್ದೀರಾ? ಹೌದು, ಹಸುಗಳಿಗೆ ಕೊಡ್ತೀವಿ, ಒಂದು ದಿನದಲ್ಲಿ ಒಂದು ಹೊತ್ತು ಆ ತರ ಫುಡ್ಡಿನ ಜೊತೆ ಕೊಡ್ತೀವಿ. ಅಂದ್ರೆ ಎಲ್ಲಿಂದ ಮಾಹಿತಿ ತಿಳ್ಕೊಂಡ್ರೆ ಈ ರೀತಿಯಾದಂತ ಒಂದು ಔಷಧೀಯ ಗುಣ ಹೊಂದಿರತಕ್ಕಂತ ಸಸಿಗಳನ್ನ ಬೆಳೆಸಿ ಹೈನುಗಾರಿಕೆಯಲ್ಲಿ ಹಸುಗಳಿಗೆ ಕೊಟ್ಟರೆ ಉತ್ತಮವಾದ ಒಂದು ಗುಣಮಟ್ಟದ ಹಾಲನ್ನು ನಾವು ತಗೊಳ್ಬಹುದು ಅಂತ? ಮುಂಚೆ ಎಲ್ಲ ಸರ್ ಅದು ಮೇಯಿಸಕ್ಕೆ ಅಂತ ಹೊಡ್ಕೊಂಡು ಹೋಗೋರು, ಅವು ಎಲ್ಲಾ ತರದ ಸೊಪ್ಪು ಇದನ್ನೆಲ್ಲ ತಿನ್ಕೊಂಡು ಬರವು ಅವಕ್ಕ ಆಗೋಷ್ಟು. ಆದರೆ ಈಗ ನಾವು ಏನು ಸ್ಟಾಲ್ ಫೀಡಿಂಗ್ ಅಂತ ಮಾಡೋದ್ರಿಂದ ಅವಕ್ಕೆ ಎಲ್ಲ ಥರದ್ದು ಇದು ಸಿಗೋದಿಲ್ಲ. ಹಾಗಾಗಿ ನಾವೇ ಯಾಕೆ ಬೆಳೆದು ಕೊಡಬಾರ್ದು, ಅದರ ಕೊಡೋದು ನಾವೇ ಮಾಡಬಾರ್ದು ಯಾಕೆ ಅಂತ ಹೇಳಿ ನಾವು ಏನು ಇದು ಆಯುರ್ವೇದ ಕೋರ್ಸ್ ಮಾಡ್ಕೊಂಡ ಸಹ ಆವಾಗಿಂದ ನನಗೆ ಅನ್ನಿಸ್ತು, ಕೊಡೋದ್ರಿಂದ ನಿಮಗೆ ಉತ್ತಮವಾದ ಹಾಲು ಸಿಗುತ್ತೆ, A2 ಮಿಲ್ಕ್ ಸಿಗುತ್ತೆ ಅಂತ ತಿಳ್ಕೊಂಡಿದ್ದರಿಂದ ನಾವೇ ಬೆಳೆದು ನಾವೇ ಕೊಡ್ತಾ ಇದ್ದೀವಿ ಸರ್. ಈಗ ಬಾಳೆಯಿಂದ ನಿಮಗೆ ಎಷ್ಟು ಆದಾಯ ಬರುತ್ತೆ ವರ್ಷದಲ್ಲಿ? ಅದ್ರ ನಡುವೆ ಹಾಕಿರೋದ್ರಿಂದ ನಮಗೆ ವರ್ಷ ಪೂರ್ತಿ ಇನ್ಕಮ್ ಬರ್ತಾನೆ ಇರುತ್ತೆ ಸರ್, ಆಗ್ತಾನೆ ಇರುತ್ತೆ. ಇಷ್ಟು ಅಂತ ಲೆಕ್ಕ ಮಾಡಿಲ್ಲ, ಒಟ್ಟು ನಮಗೆ ಕೃಷಿಯಲ್ಲಿ ಆದಾಯ ಚೆನ್ನಾಗೇ ಇದೆ ಅಂತ ಹೇಳ್ತೀನಿ ಸರ್. ಈಗ ಪೇರ್ಲ ಇವನ್ನೆಲ್ಲ ಮಾರಾಟ ಮಾಡ್ತಾರೆ ಅವನ್ನೆಲ್ಲ? ಅದೇ ಸರ್, ನಾವು ನಮ್ಮ ಮನೆಯಲ್ಲೇ ಒಂದು ಮಳಿಗೆ ಇಟ್ಕೊಂಡಿದ್ದೀವಿ, ಅದರಲ್ಲಿ ನಾವು ತಂದಿದ್ದೀವಿ ಅಂತ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಸರ್, ಎಲ್ಲರೂ ಬಂದು ಅಲ್ಲೇ ತಗೊಂಡೋಗ್ತಾರೆ. ಈಗ ಪ್ರತಿಯೊಂದು ಹಣ್ಣನ್ನು ನಿಂಬೆ ಹಣ್ಣು ಆಗಿರ್ಬೋದು, ಸಪೋಟ ಆಗಿರ್ಬೋದು, ಪೇರ್ಲ ಆಗಿರ್ಬೋದು, ಅಷ್ಟು ನಿಮ್ಮಲ್ಲೇ ಬಂದು ಕೊಂಡು ಸರ್? ಹೌದು ಸರ್, ಅದೇ ಥರ ಮಾಡೋದ್ರಿಂದ ನೇರವಾಗಿ ಜನಗಳಿಗೆ ಸಿಗೋದ್ರಿಂದ ಅವರಿಗೆ ಅದು ದುಬಾರಿನೂ ಆಗೋದಿಲ್ಲ, ಅವ್ರಿಗೆ ಒಳ್ಳೆಯ ಹಣ್ಣುಗಳು ಸಿಗುತ್ತೆ ಸರ್. ಮತ್ತೆ ಇದನ್ನ ಹೆಬ್ಬೇವು ಹಾಕಿದ್ವಿ ಅಂತ ಹೇಳಿದ್ರ, ಹೆಬ್ಬೇವು ಎಷ್ಟು ಮರ ಹಾಕಿದ್ರ ನೀವು? ನಾವು ಬದುಗಳಲ್ಲಿ ಅಷ್ಟೇ ಹಾಕಿದ್ದೀವಿ ಸರ್ ಹೆಬ್ಬೇವನ್ನ. ಸುತ್ತ ಏನು 3 ಎಕರೆ ಜಾಗದಲ್ಲಿ ಬದುಗಳಲ್ಲಿ ತೆಂಗು, ಮಾವು, ಹೆಬ್ಬೇವು, ಸಪೋಟ ಇವನ್ನೆಲ್ಲ ಬದುಗಳಲ್ಲಿ ಹಾಕಿದ್ದೀವಿ ಸರ್. ಈಗ 3 ಎಕರೆ ಜಮೀನಿಗೆ ಸುತ್ತಲೂ ಬದು ನಿರ್ಮಾಣ ಮಾಡಿ ಈ ತರ ಅರಣ್ಯ ಸಸಿ ಹಾಕ್ಬೇಕಂತ ಯಾಕೆ ಅನಿಸ್ತು? ಇಲ್ಲ, ಅರಣ್ಯ ಸಸಿ ಮಾಡೋದ್ರಿಂದ ಮಣ್ಣಿನ ಸವಕಳಿ ಕಡಿಮೆ ಆಗುತ್ತೆ, ಒಂದು ನಮಗೆ ಆ ಎಲೆಗಳಿಂದನೇ ನಮ್ಮ ಫಲವತ್ತತೆ ಜಾಸ್ತಿ ಆಗುತ್ತೆ, ಗೊಬ್ಬರ ಆಗಿ ಹಸಿರೆಲೆ ಗೊಬ್ಬರ ಸಿಗುತ್ತೆ, ಹಾಗಾಗಿ ನಾವು ಬದುಗಳಲ್ಲಿ ಹಾಕಬೇಕು ಅಂತ ಏನಿಲ್ಲಿ ಕೃಷಿ ಕೇಂದ್ರದಿಂದನೂ ನಮಗೆ ಮಾಹಿತಿ ಕೊಟ್ಟಿದ್ರು, ಹಾಗಾಗಿ ನಾವು ಅದನ್ನು ಹಾಕಕ್ಕೆ ಸಮಗ್ರ ಕೃಷಿ ಜೊತೆಗೆ ಈ ಒಂದು ಹೈನುಗಾರಿಕೆಯಲ್ಲಿ ನೀವು ತಡಿಕೊಂಡಿದ್ರಲ್ಲ, ಈಗ ದೇಶೀಯ ತಳಿ ಹಸುಗಳನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಬೇಕು ಅಂತ ಅನಿಸ್ತಲ್ವಾ? ಇನ್ನೂ ಹೆಚ್ಚಿನ ಸಾಕಾಣಿಕೆ ಮಾಡಬೇಕು ಅಂತ ನಮ್ಮಲ್ಲಿ ಭಾಳ ಆಸೆ ಇದೆ. ಹಾಗಾಗಿ ಇನ್ನೂ ತರಬೇಕು ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ನಮಗೆ ಉತ್ತಮವಾದ ಪ್ರೋತ್ಸಾಹ ಸಿಕ್ಕರೆ ಈಗ ನಾವು ಅದನ್ನು ಹೆಚ್ಚಿಗೆ ಮಾಡ್ಕೋಬೋದು ಅಂತ ಹೇಳ್ತೀನಿ ಸರ್. ಈಗ ಹೈನುಗಾರಿಕೆ ಮಾಡ್ಬೇಕಂತಂದ್ರೆ ಅಲ್ಲೆಲ್ಲ ಒಂದು ಕೊಠಡಿ ಕಟ್ಟಬೇಕು ಅಂದ್ರೆ ಅಲ್ಲೆಲ್ಲ ಒಂದು ನೀಟಾದ ಒಂದು ವ್ಯವಸ್ಥೆ ಇರಬೇಕು ಅಂದ್ರೆ ಯಾವ ರೀತಿ ಮಾಡ್ಕೊಂಡಿದ್ರೆ ನೀವು? ಉತ್ತಮವಾದ ಒಂದು ಶೆಡ್ ಮಾಡಿದ್ದೀವಿ, ಅದರಿಂದ ನಾವು ಡೈಲಿ ಹೊರಗಡೆ ಕಟ್ತೀವಿ ಸರ್. ಬಿಸಿಲಲ್ಲೂ ಇರಬೇಕು ಮತ್ತು ಒಳಗೆ ರಾತ್ರಿ ಹೊತ್ತು ಒಳಗಡೆನೂ ಇರಬೇಕು. ಅದು ಗದ್ದೆ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಸೊಳ್ಳೆ ಇದರಿಂದ ಎಲ್ಲ ಅವಾಯ್ಡ್ ಮಾಡೋಂಗೆ ಮೆಶ್ ಹಾಕಿ ನಾವು ಶೆಡ್ ಮಾಡಿದ್ದೀವಿ. ಆ ಶೆಡ್ಡಿಂದ ಹೊರಗಡೆ 2 ಎಕರೆಯಲ್ಲಿ ಅಡ್ಡಾಡಕ್ಕೆ ಬಿಡ್ತೀವಿ ಹೊರಗಡೆ ಎಲ್ಲ ಮೇಯಕ್ಕೆ. ಅವು ಕಾಲಾಡಿದಷ್ಟು ಅವಕ್ಕೂ ಒಂಥರ ಎಕ್ಸಸೈಸ್ ಆದಂಗೆ ಮತ್ತೆ ಸಾಯಂಕಾಲ ಒಳಗೆ ಕಟ್ತೀವಿ. ಒಂದು ಒಳ್ಳೆಯ ಶೆಡ್ ಮಾಡ್ಕೊಂಡಿದ್ದೀವಿ ಸರ್. ಈಗ ಪ್ರತಿನಿತ್ಯ ಈಗೆಲ್ಲ ಅವಾಗ ಶುಚಿತ್ವಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕಾಗುತ್ತೆ ಹಸುಗಳ ಶುಚಿತ್ವಕ್ಕೆ, ಯಾಕಂದರೆ ದೇಶೀಯ ತಳಿ ಹಸುಗಳು ಎಷ್ಟು ನಾವು ಚೆನ್ನಾಗಿ ಕಾಪಾಡ್ತೀವೋ ಅಷ್ಟು ಗುಣಮಟ್ಟದ ಹಾಲನ್ನು ಕೊಡ್ತವೆ. ಅಂದರೆ ನೀವು ಯಾವ ರೀತಿ ಮಾಡ್ತೀರಾ? ಹೌದು ಸರ್, ಅದು ದಿನ ಬೆಳಿಗ್ಗೆ ಅದನ್ನು ಸ್ನಾನ ಮಾಡಿಸಿ ಹೊರಕಡೆ ಕಟ್ತೀವಿ ಸರ್. ಅದರದ್ದು ಸ್ನಾನ ಮಾಡಿದ್ದು ಮತ್ತು ಗಂಜಲ ಸಗಣಿ ನೀರೆಲ್ಲ ಹೋಗೋಂಗೆ ಒಂದು ಪೈಪ್ ಲೈನ್ ಮುಖಾಂತರ ಮಾಡ್ಕೊಂಡಿದ್ದೀವಿ. ಅದಕ್ಕೂ ಎಲ್ಲ ಪೈಪ್ ಲೈನ್ ನೀರಿಂದೆಲ್ಲ ಆಟೋಮೆಟಿಕ್ ಸಿಸ್ಟಮ್ ಮಾಡಿದ್ದೀವಿ. ಅವಕ್ಕೆ ಎಲ್ಲ ಸ್ನಾನ ಮಾಡಿಸಿ ಹೊರಗಡೆ ಬಿಡೋದ್ರಿಂದ ಅವು ಬಿಸಿಲಿನಲ್ಲಿ ಅಡ್ಡಾಡಿ ಚೆನ್ನಾಗಿ ಮೇವು ನೀರು ಕುಡಿತಾ ಬರ್ತವೆ. ಸ್ವಚ್ಛತೆ ಅಂದರೆ ಅದು ಹೊರಗೆ ಕಟ್ಟಿದಾಗ ಒಳಗಡೆ ಕ್ಲೀನ್ ಮಾಡಿರ್ತೀವಿ, ಒಳಗೆ ಕಟ್ಟಿದಾಗ ಹೊರಗಡೆ ಕ್ಲೀನ್ ಮಾಡಿರ್ತೀವಿ. ಹಾಗಾಗಿ ಅದಕ್ಕೆ ಯಾವುದೇ ರೀತಿ ರೋಗ ರುಜಿನ ಬರೋದಿಲ್ಲ ಸರ್. ಅಂದರೆ ಒಂದು ಕಡೆ ಹೇಳ್ತಾರೆ ನಾಟಿ ಹಸು ಅಂದ್ರೆ ನಮ್ಮ ದೇಶೀಯ ತಳಿಯ ಹಸುಗಳಿಗೆ ಹೆಚ್ಚಾಗಿ ಕಾಯಿಲೆಗಳು ಬರಲ್ಲ ಅಂತಾರೆ, ಅಂದ್ರೆ ಇದು ಸತ್ಯನಾ? ಹೌದು ಸರ್, ಕಾಯಿಲೆಗಳಿಂದ ದೂರನೇ, ನಾವು ನೋಡ್ಕೊಳೋದ್ರ ಮೇಲೂ ಇರುತ್ತೆ ಸರ್, ಬಹಳಷ್ಟು ಕಾಯಿಲೆಯಿಂದ ದೂರ ಸರ್. ಆಕಳು ಮಾತ್ರ ಜವಾರಿ ಆಕಳನ್ನೇ ಸಾಕ್ಬೇಕು ಅಂತ ಹೇಳ್ತೀನಿ ಸರ್. ಈಗ ಹಸುಗಳಿಗೆ ಕಾಯಿಲೆ ಬರಬಾರ್ದು ಅಂತಂದ್ರೆ ಯಾವುದೇ ರೀತಿಯಾದಂತ ಕಾಯಿಲೆಗಳು ಬರಬಾರ್ದು ಅಂತಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಈ ಒಂದು ಪಶು ಆಸ್ಪತ್ರೆಯಿಂದ ಅಂದ್ರೆ ವರ್ಷದಲ್ಲಿ 1 ಬಾರಿ ಇಲ್ಲ 2 ಬಾರಿ ಮುಂಜಾಗ್ರತೆ ಕ್ರಮವಾಗಿ ಲಸಿಕೆಗಳನ್ನ ಹಾಕ್ತಾರೆ, ಅಂದ್ರೆ ರೋಗ ನಿರೋಧಕ ಶಕ್ತಿ ಅವಕ್ಕೆ ಬರಲಿ ಅಂತೇಳಿ. ಆ ರೀತಿ ಪಶು ಇಲಾಖೆಯಿಂದ ಬಂದಾಗ ನಿಮ್ಮ ಹಸುಗಳಿಗೆ ಈ ಒಂದು ಲಸಿಕೆಗಳನ್ನ ಏನಾದರೂ ಕೊಡಿಸ್ತೀರ? ಹೌದು ಸರ್, ನಾವು ಒಬ್ಬ ಡಾಕ್ಟರ್ನ ಪಶು ಇಲಾಖೆಯಿಂದನೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರ್ತೀವಿ. ಅವರು ಮುಂಜಾಗ್ರತೆಯಿಂದನೇ ಕಾಲು ಬಾಯಿ ಜ್ವರದ್ದು ಲಸಿಕೆ ಹಾಕ್ತಾರೆ. ಅದೇ ರೀತಿ ಮತ್ತೆ ಅದಕ್ಕೇನು ಜ್ವರ ಬಂದಿದೆ ಏನು ಬಂದಿದೆ ಅಂತ ನೋಡಿದಾಗೆಲ್ಲ ಲಸಿಕೆಗಳು ಮುಂಜಾಗ್ರತವಾಗಿ ಹಾಕೋದ್ರಿಂದ ನಾವು ಯಾವುದೇ ರೀತಿ ಅವಕ್ಕೆ ಕಾಯಿಲೆಗಳು ಬಂದಿಲ್ಲ ಸರ್ ನಮ್ಮ ಮಕ್ಕಳಲ್ಲಿ ಇನ್ನಾದರೂ. ಈಗ ಸಾಮಾನ್ಯವಾಗಿ ದೇಶೀಯ ತಳಿಯ ಹಸುವಿನ ಹಾಲು ಅಂತಂದ್ರೆ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ, ಅಂದ್ರೆ ನೀವು ಯಾವ ರೇಟಿಗೆ ಮಾರಾಟ ಮಾಡ್ತೀರಿ ಹಾಲನ್ನ ಪ್ರತಿ 1 ಲೀಟ್ರಿಗೆ? ಇದು ನಮ್ಮದು ಗೀರ್ ಆಕಳು ತಳಿ ಇರೋದ್ರಿಂದ ನಾವು ಇದನ್ನ 1 ಲೀಟ್ರ್ ಹಾಲಿಗೆ 80-100 ರೂಪಾಯಿಗೆ ಮಾರಾಟ ಮಾಡ್ತೀವಿ ಸರ್. ಎಲ್ಲ ಮನೆಗೆ ಬಂದು ತಗೊಂಡೋಗ್ತಾರೆ ಸರ್, 2-3 ಲೀಟ್ರ್ ತನಕನೂ ಒಬ್ಬೊಬ್ರು ತಗೊಂಡೋಗ್ತಾರೆ ಸರ್. ಆದರೂ ಇನ್ನೂ ಒಂದು ಸ್ವಲ್ಪ ನಮಗೆ ಸಾವಯವ ಮಳಿಗೆ ಹಣ್ಣಿನ ತರಕಾರಿ ಅಂಗಡಿಗಳು ಆ ಥರ ಇರುತ್ತಲ್ಲ ಅದೇ ರೀತಿ ಬರೀ ಸಾವಯವ ಮಿಲ್ಕೇ ಸಿಗುತ್ತೆ ಅಂತ ಹೇಳಿ ಆ ಥರ ಸರ್ಕಾರದಿಂದ ಒಂದೊಂದು ಸಪ್ರೇಟಾಗಿ ಮಾಡಿದರೆ ಇನ್ನೂ ಸಹಾಯ ಆಗುತ್ತೆ ನಮಗೆ. ಈಗ ನಾವು ತಿಳಿದಂಥವ್ರಷ್ಟು ಜನ ಬಂದು ಇಲ್ಲಿ ತಗೊಂಡೋಗ್ತಾರೆ. ಇಂಥ ಕಡೆ A2 ಮಿಲ್ಕ್ ಸಿಗುತ್ತೆ ಅಂತ ಹೇಳಿ ಮಳಿಗೆಗಳು ಆ ಥರ ಬಂದರೆ ಇನ್ನೂ ಭಾಳಷ್ಟು ಜನಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ ಸರ್. ಈಗ ದೇಶೀಯ ತಳಿಯ ಒಂದು ತುಪ್ಪವನ್ನು ನಾವು ಸಾಕಷ್ಟು ಮಾರ್ಕೆಟಲ್ಲಿ ನೋಡ್ತಾ ಇದ್ವಿ, 1,500 ರೂಪಾಯಿ ಒಂದು KG ತುಪ್ಪ ರೇಟ್ ಇದೆಯಲ್ವಾ? 1,500-2,000 ರೂಪಾಯಿ ತನಕ ನಾವೇ ಕೊಡ್ತೀವಿ ಸರ್ ತುಪ್ಪನ. ಅದು ದೇಸಿ ತೊಳೆದು ಈಗ ಮೂಗಿಂದು ಅಲರ್ಜಿ ಇರೋರಿಗಾಗಲಿ ಸೈನಸ್ ಪ್ರಾಬ್ಲಮ್ಮು ಆಮೇಲೆ ಮೈಗ್ರೇನ್ ಪ್ರಾಬ್ಲಮ್ ಇರೋರಿಗೆಲ್ಲ ಔಷಧಿಯಾಗಿ ಕೆಲಸ ಮಾಡುತ್ತೆ ಸರ್. ಅದು ಅದನ್ನು ಮೂಗಿಗೆ ಒಂದೊಂದು ಹನಿ ಹಾಕ್ತಾ ಬಂದರೆ ಭಾಳ ದೀರ್ಘಕಾಲದಿಂದ ಯಾರು ಮೈಗ್ರೇನಿಂದ ತಲೆನೋವಿಂದ ನರಳ್ತಾ ಇರ್ತಾರಲ್ಲ ಅವರಿಗೆ ರಿಸಲ್ಟ್ ಸಿಕ್ಕಿದೆ. ಆಗ ಥರ ಎಲ್ಲ ತೊಗೊಂಡೋಗ್ತಾರೆ ಸರ್, 1/2 KG ಹಿಡಿದು 1 KG ತನಕನೂ ತುಪ್ಪ ತೊಗೊಂಡೋಗ್ತಾರೆ ಸರ್. ಈಗ ದೇಶೀಯ ತಳಿಯ ತುಪ್ಪ ಅಂತಂದ್ರೆ ಇಲ್ಲೇ ಲೋಕಲಾಗೆ ಮಾರ್ಕೆಟ್ ಮಾಡ್ತೀರಾ ನೀವು? ಹೌದು ಸರ್, ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡಿಲ್ಲ, ಲೋಕಲಲ್ಲೇ ನಮಗೆ ಪ್ರೊಡಕ್ಷನ್ ಅಷ್ಟು ಆಗ್ತಾ ಇದೆ. ಹಾಲು ಮಾರಿ ಉಳಿದಿರೋದ್ರಿಂದ ನಾವು ಅದರಿಂದ ತುಪ್ಪ ತೆಗಿತೀವಲ್ಲ, ಹಂಗಾಗಿ ಈಗ ಎನಿ ಟೈಮು ಒಂದೊಂದ್ಸಲ ಹಾಲು ಮಿಸ್ ಆಗುತ್ತಲ್ಲ ಅದರಲ್ಲಿ ಕಾಯಿಸ್ಬಿಟ್ಟು ಕೆನೆಯಿಂದ ತುಪ್ಪ ಮಾಡಿ ಅದನ್ನ ಮಾರಾಟ ಮಾಡ್ತೀವಿ ಸರ್. ಕೊನೆಯದಾಗಿ ರೇಖಾ ಅವರೇ, ಈ ಕೃಷಿಯಲ್ಲಿ ಮಹಿಳೆಯ ಪಾತ್ರ ಯಾವ ರೀತಿ ಇರಬೇಕಂತ ಹೇಳ್ತೀರಾ, ಇದ್ರ ಬಗ್ಗೆ ಹೇಳಿ. ಈಗ ಮಹಿಳೆ ಅಂತಂದರೆ ಇದರಲ್ಲಿ ಈಗ ಮನೆಯನ್ ಜವಾಬ್ದಾರಿ ಹೇಗೆ ನೋಡ್ಕೊಂಡು ಹೋಗ್ತಾರೋ ಅದೇ ಥರ ಕೃಷಿಯಲ್ಲೂ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು. ಆ ಥರ ಮನೆಯವ್ರ ಸಹಕಾರಕ್ಕೆ ಜೊತೆ ಜೊತೆಯಾಗಿ ಹೆಗಲು ಕೊಟ್ಟರೆ ಕೃಷಿಯಲ್ಲಿ ಖಂಡಿತವಾಗಿಯೂ ಉತ್ತಮವಾಗಿ ನಾವು ನಿಭಾಯಿಸ್ಬೋದು. ಮಹಿಳೆಯರು ಅಂದ ತಕ್ಷಣ ಬರೀ ಮನೆಗಷ್ಟೇ ಅಡುಗೆ ಮನೆಗಷ್ಟೇ ಸೀಮಿತ ಆಗಿರಬಾರ್ದು, ಈಗ ಬರೀ ಆಫೀಸು ನೌಕರಿ ಅಂತಲೇ ಮಾಡಬಾರ್ದು. ಇದನ್ನು ಮಾಡೋದ್ರಿಂದ ಮಹಿಳೆಯ ಪಾತ್ರ ಭಾಳ ಮುಖ್ಯ ಇದೆ ಇದರಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಕೃಷಿ ಇಲಾಖೆಯಿಂದ ಕೃಷಿಯಲ್ಲಿ ಮಹಿಳೆಯರಿಗೋಸ್ಕರ ಅಂತ ಹೇಳಿ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈ ವರ್ಷದಿಂದ ಕೊಡ್ತಾ ಇದ್ದಾರೆ. ಅದು ಮೊದಲ ಸಲ ಇದು ಕೃಷಿಯಲ್ಲಿ ನಮಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಒಳ್ಳೆಯದು ರೇಖಾ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್ ನಿಮಗೆ. ಸಮಗ್ರ ಕೃಷಿಯಿಂದ ಆಗುವ ಅನುಕೂಲಗಳು ಈ ಕುರಿತು ಇದುವರೆಗೂ ದಾವಣಗೆರೆ ತಾಲೂಕು ಓಬಜ್ಜಿಹಳ್ಳಿಯ ರೈತ ಮಹಿಳೆ ರೇಖಾ ಎಸ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಹಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಈಗ ಕೃಷಿ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ ಬನ್ನಿ. ಇಂದಿನ ಮಾರುಕಟ್ಟೆ ಧಾರಣೆಯಲ್ಲಿ ಮೊದಲಿಗೆ ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಇಂತಿದೆ. ಕಡಲೆಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 2411 ರೂಪಾಯಿಗಳಿಂದ ಗರಿಷ್ಠ 4681 ರೂಪಾಯಿಗಳು. ಹರಳು ಬೀಜ 6739 ರೂಪಾಯಿಗಳಿಂದ ಗರಿಷ್ಠ 6819 ರೂಪಾಯಿಗಳು. ಅಲಸಂದೆ 5229 ರೂಪಾಯಿಗಳಿಂದ 6222 ರೂಪಾಯಿಗಳು. ನೆಲಗಡಲೆ 3009 ರೂಪಾಯಿಗಳಿಂದ 6750 ರೂಪಾಯಿಗಳು. ಹುರುಳಿಕಾಳು ಕನಿಷ್ಠ ಮತ್ತು ಗರಿಷ್ಠ 4273 ರೂಪಾಯಿಗಳು. ಜೋಳ 1769 ರೂಪಾಯಿಗಳಿಂದ 1951 ರೂಪಾಯಿಗಳು. ರಾಗಿ 1611 ರೂಪಾಯಿಗಳಿಂದ 2155 ರೂಪಾಯಿಗಳು. ಸೂರ್ಯಕಾಂತಿ 6133 ರೂಪಾಯಿಗಳಿಂದ 8422 ರೂಪಾಯಿಗಳು. ತೊಗರಿ ಕನಿಷ್ಠ ಮತ್ತು ಗರಿಷ್ಠ 3469 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಸೇಬು 6500 ರೂಪಾಯಿಗಳಿಂದ 7000 ರೂಪಾಯಿಗಳು. ಅಡಿಕೆ 45579 ರೂಪಾಯಿಗಳಿಂದ 47109 ರೂಪಾಯಿಗಳು. ಬೂದುಕುಂಬಳಕಾಯಿ 1000 ರೂಪಾಯಿಗಳಿಂದ 1500 ರೂಪಾಯಿಗಳು. ಬಾಳೆಹಣ್ಣು ಅದರಲ್ಲಿ ಏಲಕ್ಕಿ ಬಾಳೆ 2500 ರೂಪಾಯಿಗಳಿಂದ 3000 ರೂಪಾಯಿಗಳು. ಪಚ್ಚಬಾಳೆ 900 ರೂಪಾಯಿಗಳಿಂದ 1200 ರೂಪಾಯಿಗಳು. ಹುರುಳಿಕಾಯಿ 2600 ರೂಪಾಯಿಗಳಿಂದ 3000 ರೂಪಾಯಿಗಳು. ಬೀಟ್ರೋಟ್ 1500 ರೂಪಾಯಿಗಳಿಂದ 1800 ರೂಪಾಯಿಗಳು. ಹಾಗಲಕಾಯಿ 1800 ರೂಪಾಯಿಗಳಿಂದ 2200 ರೂಪಾಯಿಗಳು. ಸೋರೆಕಾಯಿ 900 ರೂಪಾಯಿಗಳಿಂದ 1200 ರೂಪಾಯಿಗಳು. ಬದನೆಕಾಯಿ 400 ರೂಪಾಯಿಗಳಿಂದ 600 ರೂಪಾಯಿಗಳು. ಗೋರಿಕಾಯಿ 1100 ರೂಪಾಯಿಗಳಿಂದ 1600 ರೂಪಾಯಿಗಳು. ಎಲೆಕೋಸು 600 ರೂಪಾಯಿಗಳಿಂದ 800 ರೂಪಾಯಿಗಳು. ಕ್ಯಾರೆಟ್ 2000 ರೂಪಾಯಿಗಳಿಂದ 3000 ರೂಪಾಯಿಗಳು. ಹೂಕೋಸು 400 ರೂಪಾಯಿಗಳಿಂದ 600 ರೂಪಾಯಿಗಳು. ಸಪೋಟೊ 1500 ರೂಪಾಯಿಗಳಿಂದ 2000 ರೂಪಾಯಿಗಳು. ಹತ್ತಿ 3020 ರೂಪಾಯಿಗಳಿಂದ 9025 ರೂಪಾಯಿಗಳು. ಸೌತೆಕಾಯಿ 900 ರೂಪಾಯಿಗಳಿಂದ 1300 ರೂಪಾಯಿಗಳು. ನುಗ್ಗೆಕಾಯಿ 2000 ರೂಪಾಯಿಗಳಿಂದ 2500 ರೂಪಾಯಿಗಳು. ಬೆಳ್ಳುಳ್ಳಿ 5500 ರೂಪಾಯಿಗಳಿಂದ 6000 ರೂಪಾಯಿಗಳು. ದ್ರಾಕ್ಷಿ 3000 ರೂಪಾಯಿಗಳಿಂದ 3500 ರೂಪಾಯಿಗಳು. ಅವರೆಕಾಯಿ 2000 ರೂಪಾಯಿಗಳಿಂದ 2500 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ 3000 ರೂಪಾಯಿಗಳಿಂದ 3500 ರೂಪಾಯಿಗಳು. ಗೆಜ್ಜೆ ಶೇಂಗಾ 4419 ರೂಪಾಯಿಗಳಿಂದ 6290 ರೂಪಾಯಿಗಳು. ಕರ್ಬೂಜ 1500 ರೂಪಾಯಿಗಳಿಂದ 2000 ರೂಪಾಯಿಗಳು. ನವಿಲುಕೋಸು 1600 ರೂಪಾಯಿಗಳಿಂದ 2000 ರೂಪಾಯಿಗಳಾಗಿರುತ್ತದೆ. ಹಾಗೆಯೇ ಬೆಂಡೆಕಾಯಿ 1900 ರೂಪಾಯಿಗಳಿಂದ 2300 ರೂಪಾಯಿಗಳು. ನಿಂಬೆಹಣ್ಣು 2400 ರೂಪಾಯಿಗಳಿಂದ 3000 ರೂಪಾಯಿಗಳು. ಮೆಕ್ಕೆಜೋಳ 2146 ರೂಪಾಯಿಗಳಿಂದ 2232 ರೂಪಾಯಿಗಳು. ಮೂಸಂಬಿ 3500 ರೂಪಾಯಿಗಳಿಂದ 4000 ರೂಪಾಯಿಗಳು. ಈರುಳ್ಳಿ 500 ರೂಪಾಯಿಗಳಿಂದ 1650 ರೂಪಾಯಿಗಳು. ಕಿತ್ತಳೆ 3000 ರೂಪಾಯಿಗಳಿಂದ 3500 ರೂಪಾಯಿಗಳು. ಭತ್ತ 2030 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಪಪ್ಪಾಯಿ 1,000 ರೂಪಾಯಿಗಳಿಂದ 2,000 ರೂಪಾಯಿಗಳು, ಅನಾನಸ್ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು, ದಾಳಿಂಬೆ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು, ಆಲೂಗಡ್ಡೆ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ರಾಗಿ 1,770 ರೂಪಾಯಿಗಳಿಂದ 1,900 ರೂಪಾಯಿಗಳು, ಹೀರೆಕಾಯಿ 1,300 ರೂಪಾಯಿಗಳಿಂದ 1,700 ರೂಪಾಯಿಗಳು, ಸೀಮೆ ಬದನೆ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು, ಸುವರ್ಣಗೆಡ್ಡೆ 2,200 ರೂಪಾಯಿಗಳಿಂದ 2,800 ರೂಪಾಯಿಗಳು, ತೊಂಡೆಕಾಯಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಟೊಮ್ಯಾಟೊ 300 ರೂಪಾಯಿಗಳಿಂದ 500 ರೂಪಾಯಿಗಳು, ತೊಗರಿ 4,100 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ, ಕಲ್ಲಂಗಡಿ 1,000 ರೂಪಾಯಿಗಳಿಂದ 2,000 ರೂಪಾಯಿಗಳಾಗಿರುತ್ತದೆ. ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ, ಅಲಸಂದೆ ಕಾಳು ಕನಿಷ್ಠ 5,755 ರೂಪಾಯಿಗಳಿಂದ ಗರಿಷ್ಠ 6,269 ರೂಪಾಯಿಗಳು, ಸಜ್ಜೆ ಹೈಬ್ರಿಡ್ 1,819 ರೂಪಾಯಿಗಳಿಂದ 2,424 ರೂಪಾಯಿಗಳು, ಬೀಟ್ರೂಟ್ 1,000 ರೂಪಾಯಿಗಳಿಂದ 1,200 ರೂಪಾಯಿಗಳು, ಕಡಲೆ 1,669 ರೂಪಾಯಿಗಳಿಂದ 5,656 ರೂಪಾಯಿಗಳು, ಉದ್ದಿನಕಾಳು 5,800 ರೂಪಾಯಿಗಳಿಂದ 6,289 ರೂಪಾಯಿಗಳು, ಬದನೆ 800 ರೂಪಾಯಿಗಳಿಂದ 1,000 ರೂಪಾಯಿಗಳು, ಸೌತೆಕಾಯಿ 800 ರೂಪಾಯಿಗಳಿಂದ 1,000 ರೂಪಾಯಿಗಳು, ನುಗ್ಗೆಕಾಯಿ 4,000 ರೂಪಾಯಿಗಳಿಂದ 5,000 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ 4,000 ರೂಪಾಯಿಗಳಿಂದ 5,000 ರೂಪಾಯಿಗಳು, ಹೆಸರುಕಾಳು 6,431 ರೂಪಾಯಿಗಳಿಂದ 6,710 ರೂಪಾಯಿಗಳು, ನೆಲಗಡಲೆ ಶೇಂಗಾ 3,669 ರೂಪಾಯಿಗಳಿಂದ 6,737 ರೂಪಾಯಿಗಳು, ಹುರುಳಿಕಾಳು 4,506 ರೂಪಾಯಿಗಳಿಂದ 5,689 ರೂಪಾಯಿಗಳು, ಜೋಳ 2,122 ರೂಪಾಯಿಗಳಿಂದ 2,380 ರೂಪಾಯಿಗಳು, ಬೆಂಡೆಕಾಯಿ 800 ರೂಪಾಯಿಗಳಿಂದ 1,000 ರೂಪಾಯಿಗಳು, ಮೆಕ್ಕೆಜೋಳ 1,900 ರೂಪಾಯಿಗಳಿಂದ 2,190 ರೂಪಾಯಿಗಳು, ನವಣೆ 2,029 ರೂಪಾಯಿಗಳಿಂದ 2,968 ರೂಪಾಯಿಗಳು, ಟೊಮ್ಯಾಟೊ 500 ರೂಪಾಯಿಗಳಿಂದ 800 ರೂಪಾಯಿಗಳು, ತೊಗರಿ 2,009 ರೂಪಾಯಿಗಳಿಂದ 6,059 ರೂಪಾಯಿಗಳು, ಗೋಧಿ 1,814 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಇದು ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆ. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಮೊನ್ನೆ